ಅರಣ್ಯ ಸಂಪತ್ತು ನದಿ ಮೂಲಗಳನ್ನು ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2024 ಹಾರ್ಡ್ವೇರ್ ವಿಭಾಗದ ಗ್ರ್ಯಾಂಡ್ ಫಿನಾಲೆಗೆ ವಿದ್ಯುಕ್ತ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರೆ ಬೆಳೆಗಳಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಲಿಂಗಪ್ಪನಕೊಪ್ಪಲು ಗ್ರಾಮದ ಕೃಷಿಕ ಎಲ್ಪಿ ಯೋಗೇಶ್ ಅವರೊಂದಿಗಿನ ಮಾತುಕತೆಯ ಕೊನೆಯ ಭಾಗ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಲಿಂಗಪ್ಪನಕೊಪ್ಪಲು ಗ್ರಾಮದ ಕೃಷಿಕ ಎಲ್ಪಿ ಯೋಗೇಶ್ ಅವರು ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಲಿಂಗಪ್ಪನಕೊಪ್ಪಲು ಗ್ರಾಮದ ಕೃಷಿಕ ಎಲ್ಪಿ ಯೋಗೇಶ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಪ್ರಾರಂಭ ಆಗುತ್ತೆ ಹಣ್ಣು? ಸರ್, ನಾಟಿ ನನ್ ತಿಳಿದ ಮಟ್ಟಿಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಕ್ಕಿಂತ ಮಾರ್ಚ್ ಏಪ್ರಿಲ್ ಮಾಡಿದ್ರೆ ಒಳ್ಳೇದ್ ಸರ್. ಇದು ಒಂದ್ ಸ್ವಲ್ಪ ಕಚ್ಕಣವರೆಗೂ ಬಿಸಿಲು ಜಾಸ್ತಿ ಇದ್ರಾಗ ಸಮಸ್ಯೆ ಆಗುತ್ತೆ. ಏಪ್ರಿಲ್ ಮೇ ಜೂನ್ ವರೆಗೂ ಮಾಡೋ ಅಂತ ಇದಿರುತ್ತೆ. ನಾನು ಏಪ್ರಿಲ್ ಅಲ್ಲಿ ಮಾಡಿದ್ದೆ. ಅದು ಯಾವ ತರ ಅಂದ್ರೆ ಸರ್, ಇದು ಪ್ರಕೃತಿ ದತ್ತ. ಈಗ ನಾವು ಈಗ ದಾಳಿಂಬೆ ಹಣ್ಣು ಇದೆಲ್ಲ ನಾವು ಬೇಕಾದ ಟೈಮಲ್ಲಿ ಇಸ್ರೇಲ್ ಹೊಡೆದು ಹಣ್ಣು ಬಿಡಿಸ್ಕೊಂತಿದ್ವಿ. ಇದು ಆ ತರ ಅಲ್ಲ ಸರ್, ಇದು ಪ್ರಕೃತಿಲಿ ಯಾವ ತರ ನಾವು ಮಾವಿನ ಹಣ್ಣು ಮತ್ತೆ ಬೇರೆ ಬೇರೆ ಹಣ್ಣೆಲ್ಲ ಬಿಡುತ್ತೆ ಅದೇ ತರ. ಇದು ಮೇ ತಿಂಗಳಿಗೆ ಅದರಾಗೆ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಜೂನ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಹಣ್ಣು ಸ್ಟಾರ್ಟ್ ಆಗುತ್ತೆ. ಅಪ್ ಟು ನವೆಂಬರ್ ವರೆಗೂ ಅದ್ರದ್ದು ಹಣ್ಣಾಗೋದು ಹಣ್ಣಾಗ್ತಾ ಇರುತ್ತೆ, ಹೂ ಬಿಡೋದು ಬಿಡ್ತಾ ಇರುತ್ತೆ, ಮಗ್ಗಾಗೋದು ಆಗ್ತಾ ಇರುತ್ತೆ. ಅಪ್ ಟು ನವೆಂಬರ್ ವರೆಗೂ ಹಣ್ಣು ಸಿಗ್ತಾನೆ ಇರುತ್ತೆ. ಆಮೇಲೆ ಫಸ್ಟ್ ವರ್ಷ ಒಂದು ವರ್ಷ ಬೇಕು, ಆಮೇಲೆ ಆರು ತಿಂಗಳು ಹಣ್ಣು ಕೊಡುತ್ತೆ, ಆರು ತಿಂಗಳು ಹಣ್ಣು ಕೊಡಲ್ಲ ಸರ್. ಇದು ಅಂದ್ರೆ ನಾವು ನಾಟಿ ಮಾಡಿದ ಒಂದು ವರ್ಷದಲ್ಲೇ ಫಸಲು ಬಂದ್ಬಿಡುತ್ತೆ? ಒಂದ್ ವರ್ಷಕ್ಕೆ ಫಸಲು ಬರುತ್ತೆ ಸರ್. ಅದೇ ಒಂದು ಫಸ್ಟ್ ಮಾತ್ರ ಒಂದ್ ವರ್ಷ ಗ್ಯಾಪ್ ತಗೊಳುತ್ತೆ, ಆಮೇಲೆ ಆರು ತಿಂಗಳು ಹಣ್ಣು ಕೊಡುತ್ತೆ, ಆರು ತಿಂಗಳು ರೆಸ್ಟ್ ಮಾಡುತ್ತೆ. ಆರು ತಿಂಗಳು ನೀವು ಹಣ್ಣು ಕುಯ್ಬೋದು, ಮೇ ಇಂದ ನವೆಂಬರ್ ವರೆಗೂ ಕೂಡ ಹಣ್ಣು ಕುಯ್ತಾ ಹೋಗ್ಬೋದು. ಮೇ ಇಂದ ನವೆಂಬರ್ ವರೆಗೂ ಕುಯ್ತಾನೆ ಇರ್ಬೋದು ಸರ್. ಈಗ ಹಣ್ಣು ಎಲ್ಲಿ ಮಾರಾಟ ಮಾಡ್ತೀರಾ ಯೋಗೇಶ್ ನೀವು? ಸರ್, ಹಾಸನಲ್ಲಿ ಫ್ರೂಟ್ ಅಂಗಡಿ ಕೊಡ್ತೀವಿ, ಮತ್ತೆ ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ಕೆಟ್, ರಿಲಯನ್ಸ್, ಮೋರು ಇಂಥವ್ರು ತಗೊಂತಾರೆ. ನಾನು ಚಿಕ್ಕಮಗಳೂರು ಹಾಸನ ಫ್ರೂಟ್ ಅಂಗಡಿಗೆ ಎಷ್ಟು ಅಷ್ಟು ಬೇಕು ಅಷ್ಟು ಕೊಡ್ತೀನಿ. ಅದು ಆದ್ಮೇಲೆ ಸರ್, ನನಗೆ ಇಲ್ಲಿ ಲೋಕಲಲ್ಲಿ ಜನಗಳು ಬರ್ತಾರೆ. ಈಗ ಜನಗಳಿಗೆ ನಮ್ಮ ಲೋಕಲ್ ಜನಗಳಿಗೆಲ್ಲ ಅಷ್ಟು ರೈಟ್ ಹೇಳೋಕ್ಕಾಗಲ್ಲ. ಅವರು ಒಂದ್ಸತಿ ಸವಿಲಿ ಅಂತ ಹೇಳ್ಬಿಟ್ಟು ಪೀಸ್ ಲೆಕ್ಕ 50 ರೂಪಾಯಿ ನಂಗೆ ಕೊಡ್ತೀವಿ. ಒಂದ್ ಪೀಸು 450-600 ಗ್ರಾಮ್ ಇರುತ್ತೆ. 10-20 ರೂಪಾಯಿ ಲಾಸ್ ಆದ್ರೂ ಕೆಜಿ ಪರವಾಗಿಲ್ಲ ಅಂತೇಳಿ ಅದನ್ನ ನನಗೆ ಒಂದ್ ಸ್ವಲ್ಪ ಪ್ರಚಾರನು ಮಾಡ್ದಂಗಾಗತ್ತೆ, ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ದಂಗಾಗತ್ತೆ, ಅವರು ಟೇಸ್ಟ್ ನೋಡ್ದಂಗಾಗತ್ತೆ ಅಂತ ಹೇಳ್ಬಿಟ್ಟು ಒಂದ್ ಪೀಸ್ 50 ರೂಪಾಯಿ ಕೊಡ್ತಾ ಇದ್ದೀನಿ ಸರ್. ಈಗ ಕೇಳ್ತಾರೆ ತಿನ್ನ ಯಾಕೆ ತಿನ್ಬೇಕಪ್ಪ, ತಿನ್ನೋದ್ರಿಂದ ಏನ್ ಪ್ರಯೋಜನ ಅಂತೇಳಿ ಏನ್ ಹೇಳ್ತೀರಿ? ವೃದ್ಧರಿಗೆ ಈಗ ರಕ್ತನಾಳದಲ್ಲಿ ರಕ್ತ ಶುದ್ಧಿ ಆಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಮತ್ತೆ ಇನ್ನು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಇಮ್ಯುನಿಟಿ ಪವರ್, ಈಗ ಚಳಿ ಜ್ವರ ಬಂದಾಗ ಮಲಗಿರ್ತಾರೆ ನಮ್ಮ ಲೋಕಲ್ ಅಲ್ಲಿ ಜನ ಆಗಿರ್ಬೋದು, ಸಿಟಿಲಿ ಆಗಿರ್ಬೋದು. ಈಗ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಬೆಳೀತಾ ಇರ್ತಂಗಂತ ಕಿವಿ ಹಣ್ಣು ತಿಂತಿದ್ದಾರೆ. ಅದ್ರ ಬದಲು ಇದನ್ನು ತಿನ್ನಿ, ನಮ್ಮ ಸ್ವದೇಶದಲ್ಲಿ ಬೆಳೀತಾ ಇದ್ದೀವಿ, ರೈತರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಹಲವಾರು ವಿಟಮಿನ್ ಸಿ, ವಿಟಮಿನ್ B1, B2, B3 ಎಷ್ಟೋ ತರದ್ದು ಇದರಲ್ಲಿ ಇದೆ ಸರ್. ಇದರಲ್ಲಿ ಜನಗಳು ಇದನ್ನು ತಿಂದಷ್ಟು ಒಂದು ಆರೋಗ್ಯವಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಮಾರಾಟ ಮಾಡೋದ್ರ ಕಷ್ಟ ಆಗ್ತಿದೆ ನಿಮ್ಗೆ? ಸ್ವಲ್ಪ ಕಷ್ಟ ಅನ್ಸಸ್ತ. ಅದೇ ನಾನು ಹೇಳದಂಗೆ, ಇದು ಎಕರೆ ಗಟ್ಟಲೆ ಮಾಡಿ ಕೈ ಸುಟ್ಕೊಳ್ಳೋದು ಬೇಡ. ಎಷ್ಟು ಆಗುತ್ತೋ ಅಷ್ಟು ಮಾಡಿ ಮಾಡಿ ಮುಂದಕ್ಕೆ ಮಾಡಿ, ಮಾಡೋದ್ ಬೇಡ ಅಂತ ಇಲ್ಲ. ಇದ್ರ ಅನುಭವ ಆದ್ಮೇಲೆ ಮುಂದಕ್ಕೆ ಮಾಡಿ. ಮುಂಚೆಲ್ಲ ಮಾಡಿ ಮತ್ತಾಮೇಲೆ ಆ ಕಡೆ ಕೋಲ ಈ ಕಡೆ ಕೋಲ ಅಂತ. ಈಗಲೇ ಆಲ್ರೆಡಿ ನನ್ನ ಸ್ನೇಹಿತರು ಸುಮಾರು ಜನ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸೋತ್ ಹೋಗಿದ್ದಾರೆ. ನಾನ್ ಕಮ್ಮಿ ಇರೋದ್ರಿಂದ ನನ್ಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ನನ್ಗೂ ಇನ್ನೂ ಹಣ್ಣು ಬೇಕು. ಈಗ ಇರೋದ್ರ ನಂದು ಎಂಟ್ಕೊಂಡೆ ಆದಷ್ಟು ನಾನು ಅಕ್ಕಪಕ್ಕ ನನ್ನ ಸ್ನೇಹಿತರಾದಂತವ್ರಿಗೆ ಹೇಳ್ತಿದ್ದೇನೆ, ಇಂಥ ಹಣ್ಣು ಬೇಕಾಗತ್ತೆ ಹೋಗಿ ಕೊಟ್ಬರಿ ಅಂತ. ನೋಡಿ ನಿಮ್ಗೂ ಒಂದ್ ಸ್ವಲ್ಪ ರೈತರುಗಳಿಗೂ ಅನುಕೂಲ ಆಗುತ್ತೆ. ಈಗ ಇಷ್ಟು ಜಮೀನು ಎಂಟು ಕುಂಟೆ ಜಾಗಕ್ಕೆ 135,000 ರೂಪಾಯಿ ಖರ್ಚಿದೆ. ಒಂದ್ ಎಕರೆಗೆ 5-6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಏನಾದ್ರು ನಾಳೆ ದಿವಸ ಸಮಸ್ಯೆ ಯಾಕೆ ಮಾಡ್ಕೋಬೇಕು? ಅದಾದ್ಮೇಲೆ ಸರ್, ಇದು ಒಂದು ಸತಿ ಮಾತ್ರ ಇನ್ವೆಸ್ಟ್ಮೆಂಟ್. ಒಂದ್ ಎಕರೆಗೆ 6 ಲಕ್ಷ ಖರ್ಚು ಮಾಡಿ ಮಾಡಿದ್ರೆ ತಿರ್ಗಾ ವರ್ಷಕ್ಕೆ ಒಂದು 50,000 ರೂಪಾಯಿ ಬರುತ್ತೆ ಸರ್. ಇಲ್ಲ 70,000. ಒಂದ್ ಸ್ವಲ್ಪ ಕಳೆ ಕೇಳೋದು, ಗೊಬ್ಬರ ಹಾಕೋದು, ಔಷಧಿ ಇಷ್ಟು ಮಾತ್ರ ಬರುತ್ತೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಸೊಸೆದು, ಮತ್ತೆ ಕಂಬ ಓಣೋದು, ಮತ್ತೆ ಕಂಬದ ರೈಟು, ಆಮೇಲೆ ಡ್ರಿಪ್ಪು, ಪೈಪ್ ಲೈನು, ಇವೆಲ್ಲ ಫಸ್ಟ್ ಇನ್ವೆಸ್ಟ್ಮೆಂಟು. ಅದಾದ್ಮೇಲೆ ಸರ್, ಎಕರೆಗೆ ಏನೊಂದು 70,000-50,000 ರೂಪಾಯಿ ಬರುತ್ತೆ ಸುಸ್ತಿ. ಈಗ ನಂದು 8 ಕುಂಟೆ, ನೆಕ್ಸ್ಟ್ ಇಯರಿಂದ ಒಂದು 5-10,000 ರೂಪಾಯಿನೊಳಗೆ ಮುಗಿದೋಗುತ್ತೆ ಕೆಲಸ. ಅದ್ರೊಳಗೆ ಏನಾದ್ರೂ ಮನೆಗೆ ನಾವು ಇಂಟರ್ಕಾಪ್ ಆಗಿ ಏನಾದ್ರೂ ಸಣ್ಣ ಪುಟ್ಟದ ಬೆಳ್ಕೊಂತಾ ಇರ್ತೀವಿ, ಹಾಗಾಗಿ ನಮಗೇನದನ್ನು ಅನ್ಸಲ್ಲ. ಕಳೆ ಎಲ್ಲ ಕಿತ್ಕೊಂತೀವಿ, ಕಳೆನಾಶಕ ಹೊಡ್ಸಲ್ಲ. ಕಳೆ ಎಲ್ಲ ಕೈನಲ್ಲೇ ಕೀಳ್ತೀರಾ ಸರ್? ಕೈಯೆಲ್ಲ ಕೇಳೋದು, ಒಂದ್ 2-3 ಜನ ಎಣ್ಣೆಲ್ ಬರ್ತಾರೆ, ಕ್ಲೀನ್ ಆಗಿ ಕಳೆ ಕಿತ್ಕೊ ಕೊಟ್ಟೋಗ್ತಾರೆ. ಅದ್ರೊಳಗೆ ಕಳೆನಾಶಕ ಹೊಡೆದಿಲ್ಲ ಸರ್, ಇವತ್ತಿನವರೆಗೂ ಕಳೆನಾಶಕ ಮುಟ್ಸಿಲ್ಲ. ಈಗ ಹೂ ಬಂದ್ಮೇಲೆ ಏನಾದ್ರು ವಿಶೇಷವಾಗಿ ಆರೈಕೆ ಮಾಡಬೇಕು ಅಂತ ಇರುತ್ತ ಸರ್? ಹೂ ಬಂದ್ಮೇಲೆ ಏನಿಲ್ಲ, ಅದ್ರ ಪಾಡಿಗೆ ಅದು ಇರುತ್ತೆ. ಆದ್ರೆ ಹೂ ಬಿಟ್ಟದ 35-45 ದಿವಸಕ್ಕೆ ಹಣ್ಣು ಬರುತ್ತೆ ಸರ್. ಇದು ಹಳ್ಳಿಲೆಲ್ಲ ಬ್ರಹ್ಮ ಕಮಲ ಮನೆ ಹತ್ರ ಹಾಕಿರ್ತಾರ, ಆತರ ವಿಶೇಷವಾಗಿ ಅಷ್ಟು ಅಗಲವಾಗಿ ಬರುತ್ತೆ ಸರ್ ಇದು ಹೂ. ಆ ಹೂ ಬಿಟ್ಟು ಮಾಜಿದ 35-40 ದಿವಸಕ್ಕೆ ಹಣ್ಣು ಕುಯ್ಲಿಕ್ಕೆ ಬರುತ್ತೆ ಸರ್. ಇದು ಅದೊಂದು ವಿಶೇಷ. 40 ದಿವಸಕ್ಕೆಲ್ಲ ಹಣ್ಣು ಬಂದ್ಬಿಡುತ್ತೆ ಸರ್. 40 ದಿವಸ ಅಂದ್ರೆ ಸಾಕು, 40-45 ದಿವಸ. ನಾವು ಒಂದ್ 5 ದಿವಸ ಇಟ್ಕೋಬಹುದು, 50 ದಿವಸ ತನಕ ಗಿಡದಲ್ಲಿ ಇಟ್ಕೋಬಹುದು. ಅದಾದ್ಮೇಲೆ ಕುಯ್ಲಿಕ್ಕೆ ಅಂತ ಹೋದ್ರೆ ಒಂದ್ ಸ್ವಲ್ಪ ಹಣ್ಣಾಗಿರುತ್ತೆ, ಡ್ಯಾಮೇಜ್ ಬರಬಹುದು, ಇಲ್ಲ ನಂಜು ತರ ಆಗಿರುತ್ತೆ. ಹಾಗಾಗಿ 40-45 ದಿವಸದಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸರ್. ಅದು 45 ದಿವಸಕ್ಕೆ ಇದು ಹಿಂಗೆ ಬಂದಿದೆ ಅಂತ ಹಣ್ಣು ಅದಾಗೆ ಕಲರ್ ಬರುತ್ತೆ, ಟೊಮೆಟೊ ತರ ರೆಡ್ ಬರುತ್ತೆ, ಅದನ್ನ ಹಾರ್ವೆಸ್ಟ್ ಮಾಡ್ತೀವಿ ಸರ್ ನಾವು. ಈಗ ನೀವು 80 ಗಿಡದಲ್ಲಿ ಒಂದ್ ಸಾರಿ ಹಾರ್ವೆಸ್ಟ್ ಮಾಡಿದ್ರೆ ಎಷ್ಟು ಹಣ್ಣು ಸಿಗುತ್ತೆ ನಿಮಗೆ? ನಮಗೆ ಒಂದೊಂದ್ಸತಿ ದಪ್ಪ ಸೈಜ್ ಬಂದ್ಬಿಟ್ಟು 100-150-120 ಹಿಂಗೆ ಸಿಗುತ್ತೆ. ಮೀಡಿಯಂ ಸೈಜ್ ಬಂದ್ಬಿಟ್ಟು ಒಂದು 200-220 ಸಿಗುತ್ತೆ. ಈಗ 2 ಬ್ಯಾಚ್ ಹಣ್ಣು ಮಾರಿದ್ದೀನಿ, 25,000 ರೂಪಾಯಿ ದುಡ್ಡಾಗಿದೆ. ಈಗ 2 ತಿಂಗಳು ಆಗಿದೆ ಹಣ್ಣು, ಇನ್ನು 4 ತಿಂಗಳು ಹಣ್ಣು ಮಾರಾಟ ಮಾಡಬಹುದು. ನಾನು ಒಂದು ಟನ್ನು ಕುಯ್ಯೋಣ ಅಂತ ನಿರೀಕ್ಷೆಯಲ್ಲಿದ್ದೆ, ಆದ್ರೆ ಈ ವರ್ಷ ಇಳುವರಿ ಒಂದು ಸ್ವಲ್ಪ ಕಮ್ಮಿ ಇದೆ. ಒಂದು 800 ಕೆಜಿ ಕುಯ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇದರಲ್ಲಿ 800 ಕೆಜಿ ಅವರೇಜ್ ರೇಟು 100 ರೂಪಾಯಿ ಇಟ್ಕೊಂಡ್ರು 80,000 ರೂಪಾಯಿಗೆ ಮೋಸ ಇಲ್ಲ ಫಸ್ಟ್. ಇದು ಇನ್ನೊಂದು ವಿಶೇಷ ಅಂದ್ರೆ ಸರ್, ಇದು 2-3-4 ವರ್ಷ ಕಳೆದ್ಮೇಲೆ ನಮಗೆ ಈಗ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈಗ ಗಿಡ ಜಾಸ್ತಿ ಆದಂಗೆ ನಮ್ಗೆ ಅನುಕೂಲ ಆಗ್ತಾ ಇರುತ್ತೆ ಸರ್. ಇದು 5 ವರ್ಷ ಗಿಡ ಅಂದ್ರೆ ಒಂದು ಗಿಡದಲ್ಲಿ 30-50-55 ಕೆಜಿ 60 ಕೆಜಿ ವರ್ಗೂ ಹಣ್ಣು ಕುಯ್ಬಹುದು. ಇವಾಗ ಫಸ್ಟ್ ಕ್ರಾಪ್ ಇರೋದ್ರಿಂದ 10-15 ಕೆಜಿ ಹಣ್ಣು ಫಸ್ಟ್ ಕ್ರಾಪ್. ಆಮೇಲೆ 2 ವರ್ಷ ಒಂದ್ 20-25, 3ನೇ ವರ್ಷ ಒಂದ್ 30-40 ವರ್ಗೂ ಹೋಗ್ತಿವಿ. 5 ವರ್ಷ ದಾಟದ್ಮೇಲೆ ಸರ್ ಅದು ಒಂದ್ 6 ತಿಂಗಳು ಒಂದ್ ಗಿಡದಲ್ಲಿ ಏನಿಲ್ಲ ಅಂದ್ರು 50-60 ಕೆಜಿ ಹಣ್ಣು ಕುಯ್ಬಹುದು ಸರ್. ಮತ್ತೆ ಏನಾದ್ರು ಹೆಚ್ಚು ಮಾಡಬೇಕು ಅನ್ನೋದು ಆಲೋಚನೆ ಇದೆಯಾ ಹೇಗೆ ಸರ್? ಸಾಕು ಅನ್ಸುತ್ತೆ ನನ್ಗೆ, ಇನ್ನೊಂದ್ 2 ವರ್ಷ ಬಿಟ್ಟು ನೋಡ್ತೀನಿ. ಈಗ ಸರ್ ನನ್ಗೆ 100 ರೂಪಾಯಿ ಕೆಜಿ ಸಿಗ್ತಾ ಇದೆ. ಇದು ತೆಂಗು ಅಡಿಕೆ ಹೋಲಿಸಿದ್ರೆ ಸರ್ ಇದು 50 ರೂಪಾಯಿ ಕೆಜಿಗೆ ರೈತರು ಸಿಕ್ಕಿದ್ರು ಲಾಸ್ ಏನ್ ಬರಲ್ಲ ಸರ್. ಇದು 50 ರೂಪಾಯಿ ಕೆಜಿ ಅಂದ್ರೆ ಇದ್ರಲ್ಲಿ ನಂದು ಏನಿಲ್ಲ ಅಂದ್ರು 5 ವರ್ಷ ಕಳೆದ್ಮೇಲೆ 2 ಟನ್ ಹಣ್ಣು ಸಿಗುತ್ತೆ. ಅಲ್ಲಿಗೆ 50 ರೂಪಾಯಿ ಕೆಜಿ ಅಂದ್ರೆ 1 ಲಕ್ಷ ದುಡ್ಡು ಸಿಕ್ಕೇ ಸಿಗುತ್ತೆ ಸರ್. 8 ಕ್ವಿಂಟಲ್ 1 ಲಕ್ಷ ದುಡಿಯೋದು ಹುಡುಗಾಟಕ್ಕೆ ಸರ್ ಇವತ್ತಿನ ಇದರಲ್ಲಿ. ಎಕರೆಗೆ 5 ಲಕ್ಷ ಸಿಗುತ್ತೆ. ಎಕರೆಗೆ ಇದು 16 ಟನ್ನು 12 ಟನ್ನು 13 ಟನ್ನು ಬೆಳೆ ಅಂತ ಇದ್ದು, ಬೇಡ 10 ಟನ್ ಬೆಳೆದ್ರೂ 5 ಲಕ್ಷ ದುಡ್ಡು ಸಿಗುತ್ತೆ. 50,000 ಖರ್ಚಾದ್ರೂ 4.5 ಲಕ್ಷ ಲಾಭ ಸಿಗುತ್ತೆ. 50 ರೂಪಾಯಿ ಕೆಜಿ ಮಾರಾದ್ರೂ ಮಿನಿಮಮ್ 50 ರೂಪಾಯಿಗೆ ಬರಲ್ಲ, ಬಂದು ರೈತರಿಗೆ ಏನಾದ್ರು ಸಮಸ್ಯೆ ಆದ್ರೂ. ಅದರಲ್ಲೂ ನನಗೆ ತಿಳಿದ ಮಟ್ಟಿಗೆ ಸರ್ ಇದು ಒಂದ್ ಸ್ವಲ್ಪ ಈಗ ಮ್ಯಾಂಗೋ ಎಲ್ಲ ಪಲ್ಪ್ ಆಗುತ್ತೆ, ಟೊಮೆಟೊ ಎಲ್ಲ ಪಲ್ಪ್ ಮಾಡಿ ಮ್ಯಾಂಗೋದಲ್ಲಿ ಜ್ಯೂಸ್ ಎಲ್ಲ ಮಾಡ್ತಾರೆ. ಈಗೇನಾಗಿದೆ ಅಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ಗೆ ರಾ ಮೆಟೀರಿಯಲ್ ಜಾಸ್ತಿ ಬಂದಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಕಂಪ್ನಿಯವರು. ಈ ಕಂಪ್ನಿಯವ್ರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮನಸ್ಪಟ್ಟು ಇದ್ರ ಬಗ್ಗೆ ಏನಾದ್ರು ಜ್ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಜ್ಯಾಮ್ ಮಾಡಬಹುದು, ಏನಾದ್ರು ಒಂದು ಮಾಡಿದ್ರೆ ಸರ್ ರೈತರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಇದರಲ್ಲಿ ಎ ಕ್ವಾಲಿಟಿ ಬಿ ಕ್ವಾಲಿಟಿ ಮಾರ್ಕೆಟ್ಗೆ ಹೋಗುತ್ತೆ, ಮತ್ತೆ ಸಿ ಡಿ ಕ್ವಾಲಿಟಿ ಏನಿರುತ್ತೆ ಅದೆಲ್ಲ ಏನು ಫ್ಯಾಕ್ಟ್ರಿಗೆ ಏನಾದ್ರು ಕೊಡ್ತು ಅಂದ್ರೆ ಅವ್ರೊಂದ್ ಸ್ವಲ್ಪ ಮಾಡಿದ್ರು ರೈತರಿಗೆ ಒಂದು ಉತ್ತಮವಾದ ಬೆಲೆ ಸಿಗುತ್ತೆ. ಈಗ ಮ್ಯಾಂಗೋ ಆಗಿರ್ಬೋದು ಸರ್, ಇವಾಗ ಮ್ಯಾಂಗೋ ಎಲ್ಲರೂ ರೈತರು ಬೆಳೆದಿರೋದನ್ನ ಜನ ತಿಂತಾ ಇಲ್ಲ. ಏನ್ ಜನ ತಿಂದ್ರೆ 30% ಜನ ತಿಂತಿದ್ದಾರೆ, 70% ಮಾರ್ಕೆಟಿಂಗ್ ಇದು ಟೊಮೆಟೊ ಮತ್ತೆ ಮ್ಯಾಂಗೋ ಇವೆಲ್ಲ ಏನಾಗುತ್ತೆ ಅಂದ್ರೆ ಈಗ ಮ್ಯಾಂಗೋ ಜ್ಯೂಸ್ ಸ್ಲೈಸ್ ಮಾತಾ ಕುಡಿಯಕ್ ಹೋಗುತ್ತೆ. ಅದೇ ತರ ನಮ್ದು ಈಗ ಡ್ರ್ಯಾಗನ್ ಫ್ರೂಟ್ ಅಲ್ಲೂ ಯಾವ್ದಾದ್ರು ಒಂದ್ ಜ್ಯೂಸ್ ಮಾಡಿ ಮತ್ತೆ ಜಾಮ್ ಮಾಡಿದ್ರೆ ರೈತರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ, ಬೆಲೆನೂ ಬರುತ್ತೆ. ಈ ಕಂಪ್ನಿಯವರು ಇದೆಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಹಣ್ಣಿಗೂ ಒಂದ್ ಸ್ವಲ್ಪ ಬೆಲೆ ಬರುತ್ತೆ ಅಂತ ನನ್ನ ಭಾವನೆ ಸರ್. ಇಲ್ಲ ಅಂದ್ರೆ ಇದೆಲ್ಲ ತಿನ್ನದೇ ಆಯ್ತು ಅಂದ್ರೆ ಮುಂದೊಂದಿನ ಪಾತ್ರಕ್ಕೆ ಇಳಿಬಹುದು ರೈಟು ಇಳಿ. ವರ್ಷ ವರ್ಷ ವರ್ಷ ಇದನ್ನ ಜಾಸ್ತಿ ಮಾಡ್ತಿದ್ದಾರೆ. ನಾನು ಬೇಲೂರು ತಾಲೂಕಲ್ಲಿ ಒಂದೆರಡು ಜನ ಮಾಡಿದ್ವಿ, ಈಗೆಲ್ಲ 5 ಜನ ಆಗಿದ್ದಾರೆ, ಮುಂದಿನ ವರ್ಷಕ್ಕೆ 10 ಜನ ಆಗ್ಬಹುದು. ಹಿಂಗೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾ ಹೋದ್ರೆ ಜನಗಳು ಎಷ್ಟು ಬೇಕಷ್ಟು ತಿಂತಾರೆ ಹಣ್ಣು, ಇನ್ನು ಉಳಿದಿದ್ದಂತದ್ ವೇಸ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಏನಾದ್ರು ಈ ಕಂಪ್ನಿಗಳು ಬಂದಂತವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂತ ಮ್ಯಾಂಗೋ ತರಾನೇ ಒಂದ್ ಜ್ಯೂಸ್ ಇಲ್ಲಾಂದ್ರೆ ಜಾಮ್ ಏನಾದ್ರು ಮಾಡಿದ್ರೆ ಏನಾದ್ರು ಒಂದ್ ಮಾಡಿದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದು ಸರ್ ರೈತರಿಗೆ. ಈಗ ಒಂದು ವರ್ಷದವರೆಗೆ ನೀವು ಡ್ರ್ಯಾಗನ್ ಫ್ರೂಟ್ ಹಾಕಿದ್ಮೇಲೆ ಅಲ್ಲಿವರೆಗೂ ಕೂಡ ಫಸಲು ಬರಲಿಲ್ಲ, ಆ ನಡುವೆ ಸಾಕಷ್ಟು ಈ ಅಂತರ್ಬೆಳೆಯನ್ನ ಮಾಡ್ಕೊಂಡ ಇದ್ರೊಳಗೆ ಅಂತ ಹೇಳಿದ್ರಿ. ಏನೇನ್ ಮಾಡಿದ್ರಿ, ಹೇಗ್ ಮಾಡಿದ್ರಿ, ಇಂಥದನ್ನ ಮಾಡಬಹುದು ಅಂತ ಹೇಳಿ ನಿಮ್ಗೆ ಹೇಗ್ ಗೊತ್ತಾಯ್ತು? ನನಗೆ ಚೆಂಡು ಹಾಕ್ಬೇಕು ಅನ್ಸುತ್ತು, ಚೆಂಡು ಹಾಕಿದೆ ಬಂಗಾಳಿ ಎಲ್ಲೋ ಅಂತ, ಅದು ಸೀಡ್ ಬಂದ್ಬಿಟ್ಟು ನನಗೆ 40 ರೂಪಾಯಿ ಕೆಜಿ ಸಿಕ್ತು ಅವರೇಜು. ನನಗೆ 55,000 ರೂಪಾಯಿ 4 ಕುಂಟೆ ಜಾಗ ಒಳಗಡೆ ಹೋಯ್ತು. ಆ 4 ಕುಂಟೆ ಮಧ್ಯದಲ್ಲಿ ಏನಿತ್ತು, 2.5-3 ಅಡಿನೇ ಸಾಲ ಹೊಡೆದು 2 ಸಾಲ ಮಾಡಿದೆ ಮಧ್ಯ ಮಧ್ಯ. ಅದರಲ್ಲಿ ಒಳ್ಳೆ ಇಳುವರಿ ಬಂತು ಸರ್ ನನಗೆ, ಅದರಲ್ಲಿ ಒಂದು 55,000 ತಗೊಂಡೆ. ಮೆಣಸಿನ್ಕಾಯಲ್ಲಿ ಆಗಿರ್ಬೋದು, ಟೊಮೆಟೋದ ಆಗಿರ್ಬೋದು, ಎಲ್ಲದರಲ್ಲೂ ಅನುಕೂಲ ಆಯ್ತು ಸರ್. ಈಗ ಈ ಟೊಮೆಟೋಗೆ ನೀವು ತಂತಿ ಕಟ್ಟಿದ್ರಿ ಅನ್ಸುತ್ತಲ್ವಾ? ಹಾ, ಟೊಮೆಟೊ ತಂತಿ ಕಟ್ಟಿದ್ವಿ ಸರ್. ಈಗ ಟೊಮೆಟೊ ಕಟಾವ್ ಆದ್ಮೇಲೆ ಈಗ ಅದ್ರೊಳಗೆ ಬೀನ್ಸ್ ಹಾಕಿದೀವಿ. ಬೀನ್ಸ್ ಆದ್ಮೇಲೆ ಇನ್ ಮುಗಿತ್ ಸರ್, ಇದ್ರೊಳಗೆ ಏನು ಬೆಳೆ ಮಾಡಕ್ ಆಗಲ್ಲ, ಮಿಶ್ರ ಬೆಳೆ. 2 ವರ್ಷದ ತನಕ ಮಾತ್ರ ಬೆಳಿಬಹುದು. ಅದಾದ್ಮೇಲೆ ಸ್ಟೆಮ್ ಎಲ್ಲ ಬೀದಿಗೆ ಬಂದು ರೆಕ್ಕೆ ಎಲ್ಲ ಕೆಳಕ್ಕೆ ಇಳಿಯೋದ್ರಿಂದ ಅದ್ರೊಳಗೆ ನಮಗೆ ಅಡ್ಡಾಡ್ಲಿಕ್ಕೆ ಸ್ಪೇಸ್ ಬೇಕು. ಔಷಧಿ ಹೊಡೆಯೋದಕ್ ಆಗ್ಬೋದು, ಇಲ್ಲ ಗೊಬ್ಬರ ಹಾಕಕ್ ಆಗ್ಬೋದು, ಇಲ್ಲ ನೀರು ಯಾವ್ದ್ರಲ್ಲಾದ್ರೂ ಕಮ್ಮಿ ಹೋಗ್ತಾ ಇದೆ ಅಂತ ನೋಡಕ್ಕಾದ್ರೂ ಆಗ್ಬೋದು. ಹಾಗಾಗಿ ನಮ್ಗೆ ತಿರ್ಗಾಡಕ್ ಅಂತ ಹೇಳ್ಬಿಟ್ಟು ಅದ್ರೊಳಗೆ ಮಿಶ್ರ ಬೆಳೆ ಮಾಡಕ್ ಅವಕಾಶ ಆಗಲ್ಲ ಸರ್ ಅದು. ಈಗ ಬೀನ್ಸ್ ಆದ್ಮೇಲೆ ಇನ್ನೇನು ಮಾಡಕ್ಕಾಗಲ್ವಾ? ಬೀನ್ಸ್ ಮತ್ತೆ ಅದ್ರ ಜೊತೆ ಪಟ್ಲ ಹಾಕ್ತಿವಿ. ಬೀನ್ಸ್ ಕಟಾವ್ ಆದ್ಮೇಲೆ ಈ ವರ್ಷ ಎಂಡಿಗೆ ಏನ್ ಬೇಕೋ ಅದ್ ಮಾತ್ರ ಮಾಡ್ತಿವಿ. ಇನ್ನ ತಂತಿದಡಿ ಏನಿದೆ ಅದೆಲ್ಲ ರಿಮೂವ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಇಟ್ಕೊಂಡು ಕಳೆ ಕೆತ್ಕೊಂಡು ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಿವಿ ಸರ್. ಇದು ಸುಮಾರು 20 ಅಡಿ ಅಂತರಕ್ಕೆ ನೀವು ಅಡಿಕೆ ಹಾಕೊಂಡಿದ್ದೀರಾ, ಯಾವ ಒಂದು ಇದ್ರ ಮೇಲೆ ಹಾಕೊಂಡ್ರಿ ಇಷ್ಟು ದೂರಕ್ಕೆ? ಸರ್ ಇದು ಗೆಣೆ ಬಿಟ್ಟು ಗೆಣೆ ಹಾಕಿದ್ದೀನಿ, 24 ಅಡಿ ಅಂತರದಲ್ಲಿ ಇದೆ. ಆ ಕಂಬದಿಂದ ಕಂಬಕ್ಕೆ 8 ಮಾರ್ಕ್ ಸೆಂಟ್ರಲ್ ಹಾಕಿದ್ದೀನಿ. ಇವತ್ತಲ್ಲ ನಾಳೆ ದಿವಸ ಏನಾದ್ರೂ ಡ್ರ್ಯಾಗನ್ ಫ್ರೂಟ್ ಏನಾದ್ರೂ ನೆಲ ಕಚ್ಚಿ ಏನಾದ್ರೂ ನಮಗೆ ಸಮಸ್ಯೆ ಮಾಡಿದ್ರೆ ನಮಗೆ ಅಡಿಕೆ ಎಲ್ಲಾದ್ರೂ ಪ್ರಾಫಿಟ್ ಆಗಲಿ. ಅಡಿಕೆ ದೂರ ಇರೋದ್ರಿಂದ ಡ್ರ್ಯಾಗನ್ ಫ್ರೂಟ್ಗೆ ಏನು ಸಮಸ್ಯೆ ಇಲ್ಲ ಸರ್. ಅದ್ರ ಪಾಡಿಗೆ ಅದು 10-15 ಅಡಿ ಹೋದ್ಮೇಲೆ ಅದ್ರ ಪಾಡಿಗೆ ಅದಿರುತ್ತೆ. ಹತ್ರ ಹತ್ರ ಹಾಕಿಲ್ಲ, ಮುಂದೆ ನನಗೆ ಅನುಕೂಲ ಆಗಲಿ ಅಡಿಕೆ ಸೋಸಿಲ್ಲ ಆದ್ರೂ ನಾನು ಏನಾದ್ರೂ ಒಂದು ಮಾಡ್ಕೋಬೋದಲ್ಲ ಅಂತೇಳಿ ಅಡಿಕೆ ಸೋಸಿ ಮಿಶ್ರ ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ ಸರ್. ಅದರಲ್ಲಿ ಅಡಿಕೆ ಮೇಲಕ್ಕೆ ಹೋದ್ಮೇಲೆ ಒಂಚೂರು ನೆರಳಾಗುತ್ತೆ, ಡ್ರ್ಯಾಗನ್ ಫ್ರೂಟ್ಗೆ ಬಿಸಿಲು ಬೇಕು. ತೀರ ಓವರ್ ಬಿಸಿಲು ಬೇಡ ಸರ್ ಇದಕ್ಕೆ. ನಾವೇನಾಗಿದೆ ಅಂದ್ರೆ ಡಿಸೆಂಬರ್ ಎಂಡು, ಜನವರಿ ಎಂಡು, ಫೆಬ್ರವರಿ ಎಂಡು, ಮಾರ್ಚ್ ಎಂಡು, ಏಪ್ರಿಲ್ ಎಂಡ್ವರೆಗೂ ನಾವು ಕಾಯಿಲಿನ ಅಂತ ಒಂದು ಪೌಡರ್ ಬರುತ್ತೆ ಸರ್, ಇದು ಸನ್ಬರ್ ಆಗುತ್ತೆ ಜಾಸ್ತಿ. ಇದು ಅತಿ ಹೆಚ್ಚು ಬಿಸಿಲಾದ್ರೆ ಎಲ್ಲ ಕೊಳತು ಹೋಗ್ಬಿಡುತ್ತೆ ಸನ್ಬರ್ ಆಗಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೆರಳಿದ್ರು ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನಾನು ಅಡಿಕೆ ಸಸಿ ಮಾಡಿದ್ದೀನಿ ಸರ್. ಇದ್ರಲ್ಲಿ 6 ಲೈನು ಡ್ರ್ಯಾಗನ್ ಫ್ರೂಟ್ ಇದೆ, ಅದರಲ್ಲಿ ಗ್ಯಾಪ್ ಅಲ್ಲಿ ಮಧ್ಯದಲ್ಲಿ 3 ಲೈನ್ ಅಡಿಕೆ ಸಸಿ ಮಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಒಂದ್ ಸ್ವಲ್ಪ ಆದಷ್ಟು ನೆರಳಿದ್ರು ಏನ್ ತೊಂದರೆ ಇಲ್ಲ ಸರ್. ಇದು ಈಗ ನಾವು ಕಾಯಿಲಿನ ಪೌಡರ್ ಏನಾದ್ರು ಹೊಡಲಿಲ್ಲ ಅಂದ್ರೆ ಒಂದೇ ವರ್ಷಕ್ಕೆ ಡ್ರ್ಯಾಗನ್ ಫ್ರೂಟ್ ಅನ್ನ ಹಾಳು ಮಾಡ್ಕೋಬೇಕಾಗತ್ತೆ. ಅದು ಇಲ್ಲೆಲ್ಲೂ ಸಿಕ್ಕಲ್ಲ, ಬೆಂಗಳೂರಲ್ಲಿ ಸಿಗುತ್ತೆ. ಅದನ್ನ ತಗೊಬಂದು ಒಂದ್ ಕ್ಯಾನಿಗೆ 1 ಕೆಜಿ ಪೌಡರ್ ಹಾಕೊಂಡು ಸಿಂಪರಣೆ ಮಾಡ್ತೀವಿ. ಅದು ಧೂಳಂಗ್ ಹೋಗಿ ಕುತ್ಕೊಂಡು ಅದನ್ನ ಸನ್ಬ್ಲರ್ ಆಗದಂಗೆ ಕಾಪಾಡುತ್ತೆ ಸರ್. ಅದ ಈ ಡ್ರ್ಯಾಗನ್ ಫ್ರೂಟ್ಗೆ ಹನಿ ನೀರಾವರಿನೇ ಸೂಕ್ತನಾ ಸರ್? ಹನಿ ನೀರಾವರಿನೇ ಮಾಡ್ಬೇಕು. ಈಗ ದಿನ ಮಾಡಿರೋದ್ರಿಂದ ಏನಾಗುತ್ತೆ, ನೀರ್ ಹಾಯಿಸೋದಕ್ಕೆ ಬರಲ್ಲ. ಡ್ರಿಪ್ ಅಲ್ಲಿ ನಾವೆಲ್ಲ ನೀರ್ ಬಿಡ್ತೀವಿ, ಗೊಬ್ಬರನು ಅಷ್ಟೇ ಡ್ರಿಪ್ ಅಲ್ಲಿ ಕೊಡ್ತೀವಿ ಬಯೋ ಇದ್ರದ್ದ. ಚೆನ್ನಾಗಿರುತ್ತೆ ಸರ್, ಇದು ನೀರ್ ಹಾಯಿಸೋದಕ್ಕೆ ಬರಲ್ಲ ಸರ್ ಇದು. ಹಂಗಾಗಿ ಹನಿ ನೀರಾವರಿನೇ ಹೆಚ್ಚು ಸೂಕ್ತ. ಹನಿ ನೀರಾವರಿನೇ ಸೂಕ್ತ ಮಾಡ್ಲೇಬೇಕು ಸರ್ ಇದು, ಅನಿವಾರ್ಯ. ಏನು ಮಾಡಂಗಿಲ್ಲ, ಈಗ ದಿಬ್ಬ ಇರೋದ್ರಿಂದ ಹೊಲದಲ್ಲೆಲ್ಲ ಜೆಟ್ ಇಟ್ಟು ಸ್ಪ್ರಿಂಕ್ಲರ್ ಮಾಡಿ ಮಾಡಬಹುದು. ಕೊಳೆ ರೋಗ ಜಾಸ್ತಿ ಬರೋದ್ರಿಂದ ಏನಾಗುತ್ತೆ, ಅತಿ ನೀರಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದೂವರೆ ಗಂಟೆ ಟೈಮ್ ಮಾತ್ರ ನೀರನ್ನು ಭೂಮಿಗೆ ನಾವು ಡ್ರಾಗನ್ ಫ್ರೂಟಿಗೆ ಉಣಿಸ್ತೀವಿ. ಮತ್ತೆ 5 ದಿವಸಕ್ಕೊಮ್ಮೆ 6 ದಿವಸಕ್ಕೊಮ್ಮೆ ಬಿಡ್ತೀವಿ. ಡೈಲಿ ಅದನ್ನ ಬಿಡ್ತಾನೆ ಆಗ್ಲಿ, ಬಿಡೋದಕ್ಕೆ ಹೋಗಲ್ಲ. ಈ ಡ್ರಾಗನ್ ಫ್ರೂಟ್ ಬೆಳೀಲಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆಯಿಂದ ಏನಾದರೂ ಸವಲತ್ತು ಸಿಗುತ್ತೆ? ತೋಟಗಾರಿಕೆ ಇಲಾಖೆಯಿಂದ ಸಿಗುತ್ತೆ ಸರ್. ಅದು ಎಕರೆಗೆ 100,000-10,000-15,000 ಇದೆ. ಅದ್ ಮಾಡ್ತಾ ಇದೀವಿ, ಮಾಡಂತ ಮಾಡ್ಕೊಂತಿದ್ದಾರೆ ಅವ್ರವ್ರು. ಗ್ರಾಮದಲ್ಲಿ ಎಲ್ಲಿ ಪಂಚಾಯತಿ ಇರುತ್ತೆ ಆ ಪಂಚಾಯತಿ ಹೋಗಿ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿದ್ರೆ ಇದು ನೆರಗದಿಂದ ನಮಗೆ ಸಹಾಯಧನ ಸಿಗುತ್ತೆ ಸರ್. ನೀವು ಕೂಡ ತಗೊಂಡ್ರಿ ಅಲ್ವಾ? ತಗೊಂಡಿದ್ದೀನಿ. ನನಗೆ ಗಡತಳ್ಳಿ ಪಂಚಾಯತಿ ಪಿಡಿಒ ಆದಂತವ್ರು ಅವ್ರು ನನಗೆ ಗ್ರಾಮ ಪಂಚಾಯತಿಲಿ ಆಕ್ಷನ್ ಪ್ಲಾನ್ ಅಡಿ ಸೇರಿಸಿ ನನಗೆ ತೋಟಗಾರಿಕೆಯಿಂದ ನನಗೆ ಸಹಾಯಧನ ಸಿಕ್ಕುವಂಗೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇದೇ 8 ಗುಂಟೆನಲ್ಲಿ ಸುತ್ತಲೂ ಒಂದಷ್ಟು ಕಬ್ಬು ಹಾಕೊಂಡಿದ್ದೀರಾ, ಮತ್ತೆ ಬೇರೆ ಬೇರೆ ತರಹದ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದೀರಾ, ಬಾಳೆ ಇದೆ, ಕಾಫಿ ಇದೆ, ಏನೇನು ಗಿಡಗಳಿದಾವೆ ಅದ್ರ ಪರಿಚಯ ಮಾಡ್ಕೊಡಿ ಸರ್. ಇದು 3 ಜಾತಿ ಕಬ್ಬು ಹಾಕಿದ್ದೀನಿ, ಆಮೇಲೆ 2 ಜಾತಿದು ಸಪೋಟ ಹಾಕಿದ್ದೀನಿ, ಮತ್ತೆ NHK ಗೋಲ್ಡ್ ಸೀತಾಫಲ ಹಾಕಿದ್ದೀನಿ, ತೈವಾನ್ ಸೀಬೆ ಹಾಕಿದ್ದೀನಿ, ಸ್ಟಾರ್ ಫ್ರೂಟ್ ಹಾಕಿದ್ದೀನಿ, ಮತ್ತೆ ಎಳ್ಳಿ ಗಿಡ, ಬಾಲಾಜಿ ನಿಂಬೆ ಗಿಡ, ಮೂಸಂಬಿ ಗಿಡ, ಬಾದಾಮಿ ಮಾವಿನ ಗಿಡ, ಮತ್ತೆ ಗುಂಪು ಬಾಳೆಯಾಗಿ ಪುಟ್ಟು ಬಾಳೆ ಮಾಡಿದ್ದೀನಿ, ಮತ್ತೆ ಅರಬಿಕ್ ಕಾಫಿ ಗಿಡ ಹಾಕಿದ್ದೀನಿ ಒಂದ್ ಸೈಡು, ಇಷ್ಟು ಮಾಡಿದ್ದೀನಿ ಸರ್. ಮತ್ತೆ 2 ಪ್ಯಾಷನ್ ಫ್ರೂಟ್ ಇದೆ, 2 ಪಪ್ಪಾಯ ಇದೆ. ನನಗೆ ಎಷ್ಟು ಬೇಕು ಹಣ್ಣು ಹಂಪಲು, ನಮ್ಗೆ ಮನೆಗೆ ಎಷ್ಟು ಬೇಕು ಅಷ್ಟು ಇರಲಿ, ಮತ್ತೆ ನಮ್ಮ ಬಂದಂತ ನೆಂಟರು ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಂಥವ್ರಿಗೂ ಕೊಡೋಕೆ ಬೇಕಾಗಿತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀನಿ. ಇವತ್ತು ಜನರೇಷನ್ನಲ್ಲಿ ಬೇಕರಿ ಆಗಿರ್ಬೋದು ಮತ್ತೆ ಏನಾದರೂ ಬೇರೆ ಬೇರೆ ರಸ್ತೆ ಬದಲು ಹಣ್ಣು ಬೇರೆ ಥರದ್ದು ತಗೊಂಡೋಗ್ತಿರ್ತಾರೆ, ಅದು ಹಣ್ಣಾಗಿರ್ಬೋದು ಮತ್ತೊಂದಾಗಿರ್ಬೋದು ಅದು ಯಾವ ಥರ ಬೆಳೆದಿರ್ತಾರೆ ಗೊತ್ತಿರಲ್ಲ. ನಮಗೆ ಸಾವಯವ ಕೃಷಿಯಲ್ಲಿ ಒಂದು ಹಣ್ಣು ಬೆಳೆದ್ರು ಒಂದು ಒಬ್ಬರಿಗೆ ಕೊಡೋದಕ್ಕೆ ನಮಗೆ ಖುಷಿ ಅಂತ ಸರ್. ಹಾಗಾಗಿ ಎಲ್ಲ ಸುತ್ತ ಎಲ್ಲ ಹಣ್ಣಿನ ಗಿಡ ಹಾಕಿದ್ದೀವಿ. ಇನ್ನೂ ಜಮೀನ್ ಹತ್ರ ಸಿದ್ದುವಾಳ್ಸ್ ಹಾಕಿದ್ದೀವಿ, ಬಟರ್ಫ್ರೂಟ್ ಹಾಕಿದ್ದೀವಿ, ಮತ್ತೆ 3 ಜಾತಿದು ಸೀಬೆ ಹಣ್ಣು ಹಾಕಿದ್ದೀವಿ, ಒಂದು 6 ಜಾತಿದು ಮಾವಿನ ಗಿಡ ಹಾಕಿದ್ದೀವಿ, ಮತ್ತೆ ಚಕ್ಕೆ ಮರ ಹಾಕಿದ್ದೀವಿ. ಈ ತರ ಎಲ್ಲಾ ತರದಲ್ಲೂ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದೀವಿ. ಎಷ್ಟು ಜೀವನದಲ್ಲಿ ಕೃಷಿ ಬಗ್ಗೆ ತಿಳುವಳಿಕೆ ಎಷ್ಟು ಸಿಗುತ್ತೋ ಅಷ್ಟು ಅಲ್ಲಿವರೆಗೂ ಏನಾದ್ರೂ ಆಗ್ಲಿ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ತಿಳಿದ್ರು ಸಾಲದು ಸರ್, ಕೃಷಿ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದು. ಕೆಲವರು ಹಿರಿಯರಂತ ಮಾರ್ಗದರ್ಶನ ತಗೊಂಡು ಒಳ್ಳೊಳ್ಳೆ ಹಣ್ಣಿನ ಗಿಡ ಹಾಕ್ಬೇಕು ಅನ್ನೋ ನನ್ನ ಆಸೆ ಸರ್. ಈಗ 2 ಹಣ್ಣಿನ ಗಿಡ ಹಾಕೊಂಡಿರೋದ್ರಿಂದ ತುಂಬಾ ನಿಚ್ಚಳವಾಗಿ ಹಣ್ಣು ಕೊಡುತ್ತೆ, ಮಾರಾಟ ಮಾಡುವಷ್ಟೇನು ನಿಮಗೆ ಸಿಗೋದಿಲ್ಲ, ಆಮೇಲೆ ನೀವು ತಿಂದಿದ್ದು ಕೂಡ ಹೆಚ್ಚಾಗುತ್ತೆ. ಹೆಚ್ಚುವರಿ ಹಣ್ಣನ್ನ ಏನ್ ಮಾಡ್ತೀರಿ ಸರ್? ಹೆಚ್ಚುವರಿ ಹಣ್ಣು ನಮ್ಮ ಸ್ನೇಹಿತರು ಬರ್ತಿರ್ತಾರೆ, ನೆಂಟರು ಬರ್ತಿರ್ತಾರೆ, ಅಂಥವ್ರಿಗೆ ನಾವು ಕೊಡ್ತೀವಿ. ತೀರಾ ಮಾರ್ಕೆಟಿಂಗ್ ಮಾಡೋ ಅಂತದಕ್ಕೇನು ಹೋಗಲ್ಲ. 2 ಗಿಡ ಒಂದೊಂದು ಗಿಡ ಹಾಕಿರೋದ್ರಿಂದ ನನಗೆ ಸ್ನೇಹಿತರು ಬಳಗ ಜಾಸ್ತಿ ಇರೋದ್ರಿಂದ ಮತ್ತೆ ಇಂಟ್ರೆಸ್ಟ್ ಬಳಗ ಜಾಸ್ತಿ ಇರೋದ್ರಿಂದ ನಾವು ಇದ್ದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀವಿ. ಎಂಟ್ರ ಮನೆಗಳಿಗೆಲ್ಲ ಹೋದ್ರೆ ಹಣ್ಣೆ ತಗೊಂಡೋಗ್ತೀರಾ ಸರ್? ನಾನು ಇವತ್ತಿನ ತಿಳಿದ ಮಟ್ಟಿಗೆ ನಾವು ಒಂದು ಬೇಕರಿಗೆ ಹೋಗಿ ಒಂದು ಮನೆಗೆ ಮಕ್ಳಿಗೆ ತಗೊಂಡೋಗ್ತೀನಿ ಅಂದ್ರೆ 300-400 ರೂಪಾಯಿ ಬೇಕರಿ ಐಟಮ್ ತಗೊಂಡೋಗಿ ಕೊಡ್ತೀವಿ. ಬಟ್ ಇವತ್ತು ನಾನು ತಿಳಿದಂಗೆ ಹಣ್ಣು ತಗೊಂಡೋಗಿ ಕೊಟ್ರೆ ಮಕ್ಳಿಗೆ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಇವತ್ತು ಬೇಕರಿಲಿ ನಾವು ತಗೊಂಡೋಗಿ ಕೆಲವೊಂದು ಪದಾರ್ಥಗಳನ್ನ ನಮ್ಮ ಮನೆ ದುಡ್ಡಲ್ಲಿ ನಾವು ಅವ್ರ ಮನೆ ಮಕ್ಕಳನ್ನ ಹೆಲ್ತ್ ಹಾಳು ಮಾಡಬೇಕಾಗತ್ತೆ. ಹಾಗಾಗಿ ನಾನು ತಿಳಿದ ಮಟ್ಟಿಗೆ ಎಷ್ಟಾಗುತ್ತೆ, ಈಗ ಕಬ್ಬು ಒಂದು 8 ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದ್ 4 ಕೋಲು ಕಬ್ಬು ಮುರ್ಕೊಂಡು ಹೋಗೋದು, ಒಂದೆರಡು ಸಪೋಟ ತಗೊಂಡೋಗೋದು, ಒಂದೆರಡು ಸೀಬೆ ಹಣ್ಣು ತಗೊಂಡೋಗೋದು, ಇಂಥದ್ದು ತಗೊಂಡೋಗಿ ಕೊಟ್ರೆ ಆ ಮಕ್ಕಳು ಅಪರೂಪವಾದಂತಹ ಹಣ್ಣುಗಳಿರ್ತವೆ, ಸ್ಟಾರ್ ಫ್ರೂಟ್ ಇರ್ಬೋದು, ತೈವಾನ್ ಸೀಬೆ ಇರ್ಬೋದು, ಮೂಸಂಬೆ ಇರ್ಬೋದು, ಇಂಥ ಹಣ್ಣನ್ನು ಅವು ಸವಿತವೆ, ಮಕ್ಕಳುಗಳವೆ, ಅವ್ರ ಮನೆಯವರು ಸವಿತಾರೆ. ಹಾಗಾಗಿ ನಾನು ತಿಳಿಸೋದೇನಂತ ಅಂದ್ರೆ ಎಲ್ರು ಮನೆ ಹತ್ರ 4-5 ತರದ ಜಾತಿ ಹಣ್ಣನ್ನು ಹಾಕಲಿ, ನಿಮ್ಮನಲ್ಲಿದ್ದ ಹಣ್ಣು ನಮಗೆ ಕೊಡಿ, ನಮ್ಮನಲ್ಲಿದ್ದ ಹಣ್ಣು ನಿಮ್ಮನೆಗೆ ನಾವು ಕೊಡ್ತೀವಿ, ಆ ತರ ಒಂದು ಬಾಂಧವ್ಯ ಇದ್ರೆ ಎಲ್ಲರ ಆರೋಗ್ಯನು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸರ್. ಇದು ಒಂದು 3-4 ವೆರೈಟಿ ಕಬ್ಬು ಹಾಕೊಂಡಿದ್ದೀರಾ, ಏನ್ ಕಬ್ಬಿನ ಬಗ್ಗೆ ಇಷ್ಟೊಂದು ವಿಶೇಷವಾದ ಪ್ರೀತಿ ನಿಮ್ಗೆ? ವಿಶೇಷವಾದ ಪ್ರೀತಿ ಅಂತ ಏನಿಲ್ಲ ಸರ್, ಎಲ್ಲಾದ್ರೂ ಹೋದಾಗ ಅದು ವಿಶೇಷವಾಗಿ ಕಬ್ಬು ಕಂಡಾಗ ಆ ತರ ತಂದು ನಾನು ಹಾಕಂತ ಇದ್ದೀನಿ. ಈಗ ಕೆಲವೊಂದ್ ಟೈಮಲ್ಲಿ ತಿನ್ಲಿಕ್ಕೆ ಉಪಯೋಗಿಸುವಂತ ಕಬ್ಬಿದೆ ಇದರಲ್ಲಿ, ಮತ್ತೆ ಹಬ್ಬ ಹುಣ್ಣಿಮೆಗಳಲ್ಲಿ ಕೊಡಕ್ಕೆ ಅಂತ ಹೇಳಿ ಕಬ್ಬಿದೆ, ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೂ ಕಬ್ಬಿದೆ ಇದ್ರಲ್ಲಿ. ಹಾಗಾಗಿ ಮಾಡಿದ್ದೀನಿ. ಎಲ್ಲೆಲ್ಲಿ ಸಿಗುತ್ತೆ ನಾನು ಎಲ್ಲಾದ್ರೂ ಹೋದಾಗ ಹೊರಗಡೆ ಹೋದಾಗ ಯಾವ್ಯಾವ ಕಣ್ಣಿಗೆ ಕಾಣುತ್ತೆ ಅಂತ ಹೋಗಿ, ಇಲ್ಲ ಸ್ನೇಹಿತರ ಮನೆಯಲ್ಲಿ ಇಲ್ಲ ಅಂದ್ರೆ ಬಂಧು ಬಳಗದ ಮನೆಗಳಲ್ಲಿ ಎಲ್ಲಾರು ಕಬ್ ಕಂಡ್ರೆ ಅದು ಕಬ್ ತಂದು ಇಲ್ಲಿ ಹಾಕೊಂಡಿದ್ದೀನಿ ಸರ್. ಎಲ್ಲ ಕಬ್ಬನ್ನು ಕೂಡ ಬಳಕೆ ಮಾಡ್ತೀರಿ? ಬಳಕೆ ಮಾಡಿದ್ದೀನಿ. 3 ಕಾಫಿ ಗಿಡ ಹಾಕಿದ್ದೀನಿ, ಅದರಲ್ಲಿ ಬರ್ತಕ್ಕಂಥ ಬೀಜದ ಪುಡಿ ಮಾಡಿ ನಮಗೂ ಮತ್ತೆ ನಮ್ಮ ನೆಂಟ್ರೆಸ್ಟು ಇಲ್ಲ ಬಂಧು ಬಳಗ ಮತ್ತೆ ಸ್ನೇಹ ಬಳಗದಲ್ಲಿ ಬಂದವ್ರಿಗೆ ಅವ್ರಿಗೂ ಎಷ್ಟು ಬೇಕು ಟೇಸ್ಟ್ ನೋಡ್ಲಿಕ್ಕೆ ನಾವು ಕೊಡ್ತೀವಿ. ಈಗ ಕೃಷಿ ಜೊತೆಗೆ ವ್ಯಾಪಾರನೂ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ಬಹಳ ಮುಖ್ಯವಾಗಿ ಟೊಮೆಟೋ ವ್ಯಾಪಾರ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ವ್ಯಾಪಾರನೂ ಮಾಡ್ಕೊಂಡು ಕೃಷಿನೂ ಮಾಡ್ಕೊಂಡು ಹೋಗೋದು ಕಷ್ಟ ಆಗೋದಿಲ್ಲ ನಿಮಗೆ? ಇಲ್ಲ ಸರ್, ಎರಡನ್ನೂ ನಿಭಾಯಿಸ್ತಿದ್ದೀನಿ. ಟೊಮೆಟೊ ವ್ಯಾಪಾರನೂ ಮಾಡ್ತಾ ಇದ್ದೀನಿ, ಜೋಳದ ವ್ಯಾಪಾರ ಮಾಡ್ತಿದ್ದೀವಿ, ಮತ್ತು ಟೊಮೆಟೊ ರೈಟ್ ಬಿದ್ದಾಗ ಅದನ್ನು ಪಲ್ಪಿಂಗ್ಗೆ ಅದನ್ನು ಲೋಡ್ ಮಾಡ್ತಾ ಇದ್ದೀವಿ. ಎರಡನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ನಮ್ಮ ಶ್ರೀಮತಿ ಅವರು ಸಹಾಯ ಸಿಗುತ್ತೆ, ನಮ್ಮ ತಂದೆ ತಾಯಿ ಸಹಾಯನೂ ಸಿಗುತ್ತೆ. ಹಾಗಾಗಿ ನಾನು ಎಲ್ಲೂ ಟೈಮಲ್ಲಿ ಅವ್ರು ನೋಡ್ಕೊಂತಾರೆ, ನಾವು ಬಿಡುವಿದ್ದ ಟೈಮಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತೀನಿ ಸರ್. ನೀವು ಕೃಷಿಕರಾಗಿದ್ದಂಥವ್ರು, ವ್ಯಾಪಾರ ಹೆಂಗೆ ಪ್ರಾರಂಭ ಆಯಿತು? ವ್ಯಾಪಾರ ಅದು ಹಿಂಗೆ ನಮ್ಮ ಸ್ನೇಹಿತರ ಕಡೆಯಿಂದ ನನಗೆ ಪ್ರಾರಂಭವಾಯಿತು, ಅದು ಇವತ್ತು ಚೆನ್ನಾಗಿದೆ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೃಷಿಕರು ಕೂಡ ಹೌದು, ವ್ಯಾಪಾರಿಯು ಕೂಡ ಹೌದು. ಹಾಗಾಗಿ ಈಗ ತುಂಬಾ ಜನ ಟೊಮೆಟೊ ಮತ್ತೆ ಬೇರೆ ಬೇರೆ ತರ ತರಕಾರಿಗಳನ್ನ ಬೆಳೀತಾರೆ. ರೈತರು ಸಾಮಾನ್ಯವಾಗಿ ಏನ್ ತಪ್ಪು ಮಾಡ್ತಾರೆ, ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಹೆಂಗೆ ಅವ್ರು ಬೆಳಿಬೇಕು ಮತ್ತೆ ಹೆಂಗ್ ಮಾರಾಟ ಮಾಡ್ಬೇಕು ಅದ್ರ ಬಗ್ಗೆ ಹೇಳಿ ಸರ್. ಕೃಷಿಕರಲ್ಲಿಗ ಆಸೆ ಬರುತ್ತೆ, ನಾವು ಜಲ್ದಿ ಶ್ರೀಮಂತರಾಗಬೇಕು ಅನ್ನೋದು ಒಂದು ಆಸೆ ಬಂದೇ ಬರುತ್ತೆ. ಎಂತ ಕೃಷಿಕರಿಗೆ ಈ ದೊಡ್ಡವ್ರು ಹೇಳ್ತಾರೆ ಎದ್ದೆತ್ತಿನ ಬಾಲ ಹಿಡಿತಾರೆ ಅಂತ. ಹಂಗೆ ಈಗ ಶುಂಠಿ ಹೋದ ವರ್ಷ 3-4 ಸಾವಿರ ರೂಪಾಯಿಗೆ ಹೋಯ್ತು, ಈ ವರ್ಷ ಎಲ್ಲ ಬರೀ ಶುಂಠಿ ಮಾಡಿದ್ರು, ಟೊಮೆಟೊ ಕಮ್ಮಿ ಮಾಡಿದ್ರು, ಆಮೇಲೆ ಎಲ್ಲಾ ಕಡೆಲ್ಲೂ ಟೊಮೆಟೊ ಕಮ್ಮಿ ಆಯ್ತು. ಹೋದ ವರ್ಷ ಟೊಮೆಟೊ ಜಾಸ್ತಿ ಮಾಡಿ ಎಲ್ಲಾ ರೈತರುಗಳು ಕೈ ಸುಟ್ಕೊಂಡ್ರು. ಈ ವರ್ಷ ಟೊಮೆಟೊಗೆ ಒಳ್ಳೆ ಬೆಲೆ ಬಂದಿದೆ, 100-120 ರೂಪಾಯಿಗೆ ರೈತರೇ ಕೊಡ್ತಿದಾರೆ, ಅಷ್ಟು ರೈಟಿಗೆ ಹೋಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ 25 ಕೆಜಿ ಬಾಕ್ಸ್ 2.5 ಸಾವಿರ ರೂಪಾಯಿಂದ ಹಿಡಿದು 3,400 ರೂಪಾಯಿವರೆಗೂ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಹೋಗ್ತಾ ಇದೆ. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಕಮ್ಮಿ ಮಾಡಿ, ಒಂದು 5 ಎಕರೆ ಜಮೀನು ಇತ್ತು ಅಂತ ಅಷ್ಟೇ 2 ಎಕರೆ ಟೊಮೆಟೊ ಮಾಡೋದು, 2 ಎಕರೆಗೆ ಕೋಸ್ ಮಾಡೋದು, ಹಿಂಗೆಲ್ಲ ಮಾಡಬೇಡಿ. ಆದಷ್ಟು ಒಂದು 20-20 ಕುಂಟೆಗೆ ಎಲ್ಲಾ ತರದನ್ನು ಬೆಳೆ ಮಾಡ್ಕೊಳ್ಳಿ. ಈಗ ಒಂದು ತೆಂಗಿನ ತೋಟದೊಳಗೆ ಬಾಳೆ ಆಗಿರ್ಬೋದು ಮಿಶ್ರ ಬೆಳೆ ಮಾಡ್ಕೊಳ್ಳಿ, ಆಮೇಲೆ ಒಂದು 20 ಕುಂಟೆಗೆ ಟೊಮೆಟೊ ಮಾಡಿ, 20 ಕುಂಟೆಗೆ ಬೀನ್ಸ್ ಮಾಡಿ, 20 ಕುಂಟೆಗೆ ಕೋಸ್ ಮಾಡಿ, 20 ಕುಂಟೆಗೆ ಮೆಣಸಿನ ಗಿಡ ಮಾಡಿ, ಇನ್ನು 20 ಕುಂಟೆಗೆ ಬೇರೆ ಬೇರೆ ತರದ ಹೀರೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ತಿನ್ನೋ ಸೌದೆ ಆಗಿರ್ಬೋದು, ಸಾಂಬಾರ್ ಸೌದೆಗಳು, ಇಂಥ ಒಂದು ಮಾಡಿ ಯಾವ್ದ್ರಲ್ಲಾದ್ರೂ ಒಂದ್ರ ಲಾಸ್ ಆದ್ರೂ ಇನ್ನು 3ರಲ್ಲಿ ಯಾವ್ದಾರ ಒಂದು 3 ಬೆಳೆಯಲ್ಲಿ ಒಳ್ಳೇದಾಗುತ್ತೆ. ಇವತ್ತು ನೋಡಿ ಮೆಣಸಿನ್ಕಾಯಿ 80 ರೂಪಾಯಿ ಕೆಜಿ ಇದೆ, ಬೀನ್ಸ್ 75-80 ರೂಪಾಯಿ ಬೀನ್ಸ್ ಇದೆ, ಟೊಮೆಟೊ ಬಂದ್ಬಿಟ್ಟು 80-100 ರೂಪಾಯಿ ಕೆಜಿ ವರೆಗೂ ಟೊಮೆಟೊ ಆಗಿದೆ. ಕೋಸ್ ನೋಡಿದ್ರೆ ಕೋಸ್ ರೈಟ್ ಡೌನ್ ಆಗಿದೆ, ಆಮೇಲೆ ತಿನ್ನೋ ಸೌತೆನೂ ಒಂದು ಸ್ವಲ್ಪ ಪರವಾಗಿಲ್ಲ, ಸಾಂಬಾರ್ ಸೌತೆ ಅಂತೂ ನೆಲ ಕಚ್ಚೋಗಿದೆ. ಈಗ ಎಲ್ಲಾ ತರದು ಸಮ್ಮಿಶ್ರ ಬೆಳೆ ಮಾಡ್ಕೊಂಡು ಎಲ್ಲದರಲ್ಲೂ ಮಾಡ್ಕೊಂಡಿದ್ರೆ ಯಾವ್ದಾರ ಒಂದ್ ಬೆಳೆ ಕೈ ಕೊಟ್ರು ಯಾವ್ದಾರ ಒಂದ್ ಬೆಳೆ ಒಳ್ಳೇದಾಗುತ್ತೆ. ಈಗ ಯಾವ್ದೋ ಒಂದೇ ಬೆಳೆ ನಾವನ್ನ ಅದನ್ನ ಮಾಡ್ಕೊಳಕ್ ಆಗಲ್ಲ. ಈಗ ಕೆಲವರು ನಮ್ಮಲ್ಲಂತೂ ಹೈನುಗಾರಿಕೆ ಇಲ್ಲ, ಕೆಲವರು ಮನೆಗಳಲ್ಲಿ ಹೈನುಗಾರಿಕೆನೂ ಮಾಡ್ತಿದ್ದಾರೆ. ಎಷ್ಟಾಗುತ್ತೆ ಅಷ್ಟು ಹೈನುಗಾರಿಕೆನೂ ಮಾಡ್ಕೊಳ್ಳಿ, ಟೊಮೆಟೊನ ಬೆಳೀರಿ, ಶುಂಠಿನೂ ಮಾಡ್ಕೊಳ್ಳಿ, ಜಾಸ್ತಿ ಮಾಡಬೇಡಿ, ಎಲ್ಲದೂ ಒಂದು 20-20 ಕುಂಟೆ ಮಾತ್ರ ಮಾಡಿ. ಕೆಲವರು ಮಾಡೋದು ಅಲ್ಲೇ ತಪ್ಪು, ಎಕರೆಗಟ್ಟಲೆ ಮಾಡ್ತಾರೆ, ಯಾವ್ದಾರು ಒಂದ್ಸತಿ ರೈಟು ಸಿಕ್ಕಲಿಲ್ಲ ಅಂದ್ರೆ ಕೈ ಸುಟ್ಕೊಂತಾರೆ, ಸಾಲ ಮಾಡ್ತಾರೆ, ನಾಳೆ ದಿವಸ ಸಾಲದ ಸುಳಿಯಲ್ಲಿ ಸಿಕ್ಕಿ ಮೇಲೆ ಬರೋದಲ್ಲ ಒದ್ದಾಡ್ತಿರ್ತಾರೆ. ಆದಷ್ಟು ಕಮ್ಮಿ ಜಾಗದಲ್ಲಿ ಎಲ್ಲಾ ತರದ ಬೆಳೆ ಮಾಡೋದು ಅನುಕೂಲ ಅನ್ಸುತ್ತೆ. ಇವತ್ತು ಎಲ್ಲರೂ 5 ಎಕರೆ ಜಮೀನ್ದಾರ ಯಾರು ಇಲ್ಲ, ಎಲ್ಲ ಸಣ್ಣ ಹಿಡುವಲ್ದಾರ ನಮ್ಮಂತಾರು, 2 ಎಕರೆ ಇರೋರು, 1.5 ಎಕರೆ ಇರೋರು. ಇವತ್ ನಾನು ಒಂದು 8 ಕುಂಟೆ ಜಾಗದಲ್ಲಿ ಡ್ರಾಗನ್ ಫ್ರೂಟ್ ಬೆಳೆದೀನಿ, ನಿಮಗೆ ಹೇಳಿದ್ದೀನಿ ಇಷ್ಟು ದುಡ್ಡು ನಾನು ತೆಗಿಬಹುದು ಅಂತ. ಭೂಮಿಲಿ ಬೆಳೆ ಬೆಳೆದಿದ್ದಂತ ಇರೋದ್ರಲ್ಲಿ ಅದಕ್ಕೆ ಏನೇನು ಬೇಕು, ಆ ಟೈಮಿಗೆ ಏನೇನು ಔಷಧಿ ಕೊಡಬೇಕು, ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು ಅಂಥದ್ದನ್ನೆಲ್ಲ ಬೆಳೆದು ಮಾಡಿದ್ರೆ ಯಾವತ್ತಿದ್ರು ಒಂದಿಸಲ ಒಂದಿಸ ರೈತರ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಯಾವತ್ತಲೋ ಸಸಿ ನೋಡೋದು, ಯಾವತ್ತಲೋ ನೀರು ಹಾಯಿಸೋದು, ಯಾವತ್ತಲೋ ಗೊಬ್ಬರ ಕೊಡೋದು, ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಆ ಬೆಳೆಗೂ ಅಷ್ಟು ಆಸಕ್ತಿಯಾಗಿ ಬರಲ್ಲ. ನಾನು ಟೊಮೆಟೊ ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು 1 ಎಕರೆ ಟೊಮೆಟೊ 300 ಬಾಕ್ಸ್ ಕುಯ್ಯರಿದ್ದಾರೆ. ನಾನಿವತ್ತು ಬನ್ನಿ 15 ಕುಂಟೆಗೆ ಟೊಮೆಟೊ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ, 2,000 ಗುಣಿ 400 ಬಾಕ್ಸ್ ಟೊಮೆಟೊ ಕುಯ್ತೀನಿ. ಇವತ್ತಿನ ರೇಟಲ್ಲಿ ನನಗೆ 2,000 ರೂಪಾಯಿ ಸಿಕ್ಕಿದ್ರು 8 ಲಕ್ಷ ಸಿಗುತ್ತೆ. 18 ಕುಂಟೆ ಜಾಗದಲ್ಲಿ 8 ಲಕ್ಷ ರೂಪಾಯಿ ಟೊಮೆಟೊ ಸಿಗುತ್ತೆ. ಬೇಡ 1,000 ರೂಪಾಯಿಗೆ ಇವತ್ತು ರೇಟ್ ಅಷ್ಟಿದೆ, ನಂದು ಇನ್ನೂ ಕಟಾವ್ ಆಗೋದಕ್ಕೆ 1 ತಿಂಗಳಿದೆ. ಅವರೇಜ್ ರೇಟ್ 1,000 ರೂಪಾಯಿ ಸಿಕ್ಕಿದ್ರು ನನಗೆ 4 ಲಕ್ಷ ದುಡ್ಡಾಗುತ್ತೆ. ಶುಂಠಿ ಇದೆ, ಬಾಳೆ ಇದೆ, ನಮಗೆ ಒಂದು 2.5 ಎಕರೆ ಸುತ್ತ ಬಾಳೆ ಹಾಕಿದ್ದೀವಿ. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 15-20 ಸಾವಿರ ಸಿಗ್ತಾ ಇರುತ್ತೆ. ವರ್ಷ ನಮಗೆ ಬಾಳೆಲ್ಲೇ 2-2.5 ಲಕ್ಷ ರೂಪಾಯಿ ಆದಾಯ ಸಿಗ್ತಾ ಇದೆ. ಬಾಳೆ 40-42 ರೂಪಾಯಿ 45 ರೂಪಾಯಿ ಪುಟ್ಬಾಳೆ ಹೋಗ್ತಿದೆ. ಎಲ್ಲ ತರದಲ್ಲೂ ಬೆಳೆ ಮಾಡ್ಕೊಂಡ್ರೆ ಕೃಷಿಕ ಯಾವ ಇಂಜಿನಿಯರು ಡಾಕ್ಟರ್ಗಳಿಗೂ ಏನ್ ಕಮ್ಮಿ ಇಲ್ಲ, ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್. ಈ ಟೊಮೆಟೊ ಮತ್ತೆ ಬೇರೆ ಬೇರೆ ತರಕಾರಿಗಳನ್ನ ಯಾವ್ಯಾವ ಸೀಸನ್ ನಲ್ಲಿ ಯಾವ್ದು ಬೆಳ್ಕೊಳ್ಳೋ ಅಂತದ್ದು ಹೆಚ್ಚು ಸೂಕ್ತ ಅಂತೀರಿ? ನನ್ಗೆ ತಿಳಿದ ಮಟ್ಟಿಗೆ ಸರ್, ಟೊಮೆಟೊ ಆಗಿರ್ಬೋದು ತರಕಾರಿ ಎಲ್ಲ ಮಾರ್ಚ್ ಎಂಡು ಇಲ್ಲಾಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ರೆ ಎಲ್ಲಾ ಬೆಳೆಗೂ ಒಂದು ಆದಷ್ಟು ಬೆಲೆ ಬರುತ್ತೆ, ಬೆಲೆ ಸಿಗುತ್ತೆ. ನಾನು ಸುಮಾರು 20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ, ಹಾಗಾಗಿ 1 ತಿಂಗಳು ವೇರಿಯೇಷನ್ ಇರುತ್ತೆ. ಈಗ ಹೋದ ವರ್ಷ 1 ತಿಂಗಳು ಲೇಟ್ ಆಗಿ ಹಾಕಿದ್ವಿ ಟೊಮೆಟೊ, ನನಗೆ 1 ಲಕ್ಷ ಟೊಮೆಟೊಲ್ಲ ಲಾಸ್ ಆಯ್ತು. ಹಂಗೆಲ್ಲ ಇರುತ್ತೆ, 1 ತಿಂಗಳು ಹೆಚ್ಚು ಕಮ್ಮಿ ಇರುತ್ತೆ. ಹಾಗಾಗಿ ನಾನೇ ಅಂತಂದ್ರೆ 15 ಕುಂಟೆ ಟೊಮೆಟೊ ಮಾಡಿ, 15 ಕುಂಟೆ ಬೀನ್ಸ್ ಮಾಡಿ, ಒಂದಿಲ್ಲ ಒಂದೊಂದು 20 ಕುಂಟೆ ಕೋಸ್ಟ್ ಮಾಡಿ, ಒಂದು 20 ಕುಂಟೆ ಮೆಣಸಿನ ಗಿಡ ಮಾಡಿ. ನನಗೆ ಟೊಮೆಟೊ ಲಾಸ್ ಆಯ್ತು ಅಂದ್ರೂ ಮೆಣಸಿನ ಗಿಡದಲ್ಲಿ ಒಳ್ಳೇದಾಗುತ್ತೆ, ಯಾವ್ದ್ರಲ್ಲಾದ್ರೂ ಒಂದು ಜೀವನ ಮಾಡ್ಬೋದು ಸರ್. ಈಗ ಏನು ಟೊಮೆಟೊ ವ್ಯಾಪಾರ ಮಾಡ್ತೀರಾ, ಅದು ನಿಮ್ಮ ಕೃಷಿಗೆ ಹೆಂಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ? ನಮಗೆ ಟೊಮೆಟೊ ವ್ಯಾಪಾರ ಅಂದರೆ ನಾವು ಆದಷ್ಟು ರೈತರುಗಳಿಗೆ ಅರಿವು ಮೂಡಿಸ್ತಾ ಇದ್ದೀವಿ, ಒಳ್ಳೆ ಕ್ವಾಂಟಿಟಿ ಕ್ವಾಂಟಿಟಿ ಮಾಡಿ ಬೆಳೀರಿ, ಸುಮ್ಮನೆ ಕಳಪೆ ಥರದ ಬೆಳೆ ಹೋಗಬೇಡಿ. ಇವತ್ತು ಸರ್ ಹಾಸನ ಮಾರ್ಕೆಟ್ಗೂ ಮತ್ತು ಚಿಕ್ಕಮಗಳೂರು ಮಾರ್ಕೆಟ್ಗೂ ಭಾಳ ಡಿಫ್ರೆನ್ಸ್ ಇದೆ. ಹಾಸನದಲ್ಲಿ ಒಂದು ಸ್ವಲ್ಪ ಲೋ ಕ್ವಾಲಿಟಿ ಇದ್ರೂ ಖಾಲಿ ಆಗುತ್ತೆ. ಚಿಕ್ಕಮಗಳೂರಲ್ಲಿ ಒಳ್ಳೆ ವ್ಯಾಪಾರಸ್ಥರು ಇದ್ದಾರೆ ಅಲ್ಲಿ, ಅಂದರೆ ಹೊರಗಡಿಕೆ ಅಂದರೆ ಗುಜರಾತ್ ಆಗಿರ್ಬೋದು ಮತ್ತು ಡೆಲ್ಲಿ ಆಗಿರ್ಬೋದು, ಇಲ್ಲ ಅಂದರೆ ಮಧ್ಯಪ್ರದೇಶ, ಇಲ್ಲ ಒರಿಸ್ಸಾ, ತಮಿಳ್ನಾಡು, ಕೇರಳ ಹಿಂಗೆಲ್ಲ ತುಂಬ ಅಂತ ವ್ಯಾಪಾರಸ್ಥರಿದ್ದಾರೆ. ಅಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಅದಕ್ಕೆ ಆ ಹಣ್ಣಿಗೆ ಎಲ್ಲರೂ ಟೊಮೆಟೊ ಹಾಕಿದೀವಿ ಅಂತ ಹೇಳ್ತಾರೆ. ಅದರಲ್ಲೂ ಕ್ವಾಲಿಟಿ ಆಗಿ ಬೆಳೆದಂತವ್ರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಚಿಕ್ಕಮಗಳೂರು ಮಾರ್ಕೆಟಲ್ಲಿ. ಇವತ್ತು ನಾನು ಟೊಮೆಟೊ ಮಾರ್ಕೆಟ್ಗೆ ಹೋಗಿದ್ದೆ, 1,000 ರೂಪಾಯಿಗೂ ಟೊಮೆಟೊ ಇದೆ, 3,400 ರೂಪಾಯಿಗೂ ಟೊಮೆಟೊ ಇದೆ. ಅದು ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ವ್ಯಾಪಾರ ಮಾಡ್ಕೊಂಡು ರೈತರಿಗೆ ಹೇಳೋದು ಇಷ್ಟೇ, ಆದಷ್ಟು ಒಳ್ಳೆ ತಳಿ ತಂದು ಒಳ್ಳೆ ಜಾಗ ನೋಡಿ ಒಳ್ಳೆ ಟೈಮಿಗೆ ಟೊಮೆಟೊ ನಾಟಿ ಮಾಡಿ ಮಾಡಿ ಅದರಲ್ಲೂ ರೈತರುಗಳಿಗೆ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಟೊಮೆಟೊದಲ್ಲಿ ನಾನಾ ಥರದ ಜಾತಿ ಇದೆ, ಯಾವುದು ಜಾತಿ ನಮ್ಮ ವೆದರ್ ಸೂಕ್ತ ಆಗುತ್ತೆ ಅಂಥದನ್ನ ನೀವು ನಾಟಿ ಮಾಡಿ ಟೊಮೆಟೊ ಬೆಳೀರಿ ಅಂತ ನಾನು ಹೇಳ್ತೇನೆ. ಈ ಮಳೆ ಕೊಯ್ಲು ಮಾಡ್ಕೊಂಡ್ರದ್ರಿಂದ ಏನೇನು ಅನುಕೂಲ ಆಗಿದೆ ನಿಮಗೆ? ಮಳೆ ಕೊಯ್ಲು ಮಾಡ್ಕೊಂಡ್ರೆ ನಾನು ಸಂಪಿಗೆ ನೀರು ಬಿಡ್ತೀನಿ, ಸಂಪಿಗೆ ಬಂದು ನೀರು ಬೀಳುತ್ತೆ. ಹಾಗಾಗಿ ನನಗೆ ವಾರದಲ್ಲಿ ಒಂದು 10 ನಿಮಿಷನೋ 15 ನಿಮಿಷನೋ ಮಳೆ ಬಿದ್ದರಿಂದ ಸೀದಾ ಸಂಪಿಗೆ ಹೋಗಿ ಬೀಳೋದ್ರಿಂದ ನೀರು ನನಗೆ ಪಕ್ಕದ ಜಮೀನು ಒಂದು ಸ್ವಲ್ಪ ಕರೆಂಟ್ ಇರ್ಬೋದು, ಇಲ್ಲ ಟಿ ಸಿ ಪ್ರಾಬ್ಲಮ್ ಇರ್ಬೋದು, ಬೋರ್ ಪ್ರಾಬ್ಲಮ್ಮು ಏನೇನೋ ಸಮಸ್ಯೆ ಇರುತ್ತೆ, ಅಂಥ ಟೈಮಲ್ಲಿ ನನಗೆ ಅದು ಮಳೆ ಕೊಯ್ಲಿನ ನೀರು ನನಗೆ ಉಪಯೋಗ ಬರುತ್ತೆ. ಮಳೆ ಕೊಯ್ಲಿಗೆ ಹೆಚ್ಚು ಖರ್ಚಾಯ್ತಾನ ಹಣ? ಕೃಷಿ ಇಲಾಖೆಯಲ್ಲಿ ಮಳೆ ಕೊಯ್ಲಿಗೆ ಅಂತ ಇದೆ, ಅದರಲ್ಲಿ ಅವ್ರಿಗೆ ಹೋಗಿ ಎಲ್ಲ ತರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದರಲ್ಲಿ ಸಬ್ಸಿಡಿನೂ ದೊರಕುತ್ತೆ. ಮಾಡ್ಬೋದು ಸರ್, ಅದಿದ್ದೇ ಇರುತ್ತೆ, ನಾವು ಮಾಡ್ಕೊಂಡದಂಗೆ ಸರ್. ಅದು ನಾವ್ ಎಷ್ಟು ಬೇಕು ಅಷ್ಟು ಜಾಸ್ತಿ ಮೆಜರ್ಮೆಂಟ್ ಅಲ್ಲಿ ಮನೆ ಕಟ್ಟಿದ್ದಾಗಿರ್ಬೋದು, ಇಲ್ಲ ಗೋಡನ್ ಕಟ್ಟಿದ್ದಾಗಿರ್ಬೋದು, ಅದೆಲ್ಲ ಮಾಡ್ಬೋದು. ನಾವು ಇವತ್ತೇನ ಗೋಡನ್ ಕಟ್ಟಿದ್ದೀವಿ, ವಾಸದ ಮನೆಯಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ತೋಟದ ಮನೆಯಲ್ಲಿ ಹಳ್ಳಿ ಜನರು ತೋಟದ ಮನೆಯಲ್ಲ ಇದ್ದಾರೆ, ಅವರೆಲ್ಲ ಮಳೆ ಕೊಯ್ಲು ಮಾಡಿದಷ್ಟು ಅವ್ರದೇ ಆದಂತ ಒಂದು ಏನಾರು ಒಂದು ಪುಟ್ಟದಾಗ ಒಂದು ತೋಟ ಮಾಡ್ಕೋಬಹುದು. ಮಳೆ ಕೊಯ್ಲಲ್ಲಿ ಟ್ಯಾಂಕ್ ಮಾಡಿಸಿ ಅದರಿಂದ ಒಂದು ಎಚ್ ಪಿ ಮೋಟರ್ ಏನಾದ್ರು ಇಟ್ಟು ಮಾಡೋದ್ರಿಂದ ಒಂಚೂರು ಅನುಕೂಲ ಆಗುತ್ತೆ. ನೋಡಿ, ಯಾವ ನೀರಿನ ಮೂಲವೂ ಇಲ್ಲದೇ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಅದ್ರಲ್ಲಿ ಬೇರೆ ಬೇರೆ ತರಹದ ಒಂದಷ್ಟು ತರಕಾರಿಗಳನ್ನ ಬೆಳ್ಕೊಂಡಿದ್ದೀರಾ, ಹಾಗೆ ಅಡಿಕೆ ಇದೆ, ಬೇರೆ ಬೇರೆ ತರಹದ ಹಣ್ಣಿನ ಗಿಡಗಳಿದ್ದಾವೆ, ಕಬ್ಬು ಕೂಡ ಬೆಳೆದಿದ್ದೀರಿ, ನಿಮಗೆ ನೀರು ಸದಾ ಸಿಗುತ್ತಾ? ಬೇರೆಯವರಿಂದ ನೀರು ಕೊಳ್ತೀನಿ ಅಂತ ಹೇಳಿದ್ರಲ್ಲ ಸರ್, ಇವತ್ತೇನೋ ಸುಭಿಕ್ಷವಾಗಿದೆ, ಇಲ್ಲಿಂದ ಇತ್ಲಾಗ ಏನಾರು ಬರಗಾಲ ಬಂದ್ರೆ ಅವ್ರ ಬಾವಿನ ನಿಂತೋಗುತ್ತೆ. ಅಂದ ಟೈಮಲ್ಲಿ ಏನಾದ್ರೂ ಮಾಡಂಗಿಲ್ಲ, ನಮ್ದು 1,000 ಅಡಿ ಬಾವಿ ಇದೆ, ಅಲ್ಲಿಂದ ಏನಾದ್ರೂ ಟ್ಯಾಂಕರ್ ಅಲ್ಲಿ ನೀರು ಹೊಡ್ಕೊಂಡು ಆ ಸಂಪಿಗೆ ಬಿಟ್ಕೊಂಡು ತಾತ್ಕಾಲಿಕವಾಗಿ ಮಳೆಗಾಲ ಸುಭಿಕ್ಷವಾಗಿ ಬರೋವರೆಗೂ 1 ವರ್ಷ ಇಲ್ಲ 2 ವರ್ಷ ಅಲ್ಲಿವರೆಗೂ ಕಾಪಾಡ್ಕೋಬೇಕು ಸರ್. ಇನ್ನು ಬ್ಯಾಸ್ಕಲ್ ಮಾತ್ರ ಆ ಥರ ರಿಸ್ಕ್ ಇರುತ್ತೆ, ಮಳೆಗಾಲದಲ್ಲಿ ಬೇಕಾದ್ರೆ 15 ದಿವಸಕ್ಕೋ 20 ದಿವಸಕ್ಕೋ ಮಳೆ ಬಂದ್ರೂ ಆ ಮಳೆ ಕುಯ್ಲು ನೀರಲ್ಲಿ ಸಂಪಿಗೆ ಹೋಗುತ್ತೆ. ಅದಕ್ಕೋಸ್ಕರನೇ ಸರ್ ಇದು ಡ್ರ್ಯಾಗನ್ ಫ್ರೂಟ್ ಆಗಿದ್ದು, ಒಂದು ವಾರ ನೀರು ಬಿಡಲಿಲ್ಲ ಅಂದ್ರೂ ಅದಕ್ಕೆ ತೊಂದರೆ ಆಗಲ್ಲ. ಕನಿಷ್ಠ ಪಕ್ಷ 15 ದಿವಸ ನಾವು ನೀರು ಬಿಡ್ಲಿಲ್ಲ ಅಂದ್ರೂ ಅದಕ್ಕೇನು ಸಮಸ್ಯೆ ಆಗಲ್ಲ. ಆ ಉದ್ದೇಶಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ಬೆಳೆ ಆಯ್ಕೆ ಮಾಡ್ಕೊಂಡಿದ್ದು ನೀರಿಲ್ಲದೋಸ್ಕರ. ಇನ್ನು ಬೇರೆ ಜಮೀನಲ್ಲೆಲ್ಲ ನೀರಿದೆ ಬೇಕಾದಷ್ಟು, ನನಗೆ ಒಂದು ಜಮೀನಲ್ಲಿ 1,100 ಅಡಿ ಬಾವಿ ಕೊರಿಸಿನಿ, ಇನ್ನೊಂದು ಜಮೀನಲ್ಲಿ ಬರೀ 120 ಅಡಿ ಬಾವಿ ಕೊರಿಸಿದ್ದೀನಿ. ಸುಭಿಕ್ಷವಾದ ಕಾಲದಲ್ಲಿ 120 ಅಡಿ ಬಾವಿಲಿ ನೀರು ಬೇಕಾದಷ್ಟು ಬರುತ್ತೆ, ಬರಗಾಲ ಬಂದರೆ 1,100 ಅಡಿ ಬಾವಿಲಿ ನನಗೆ ಸಮಸ್ಯೆ ಇಲ್ಲ, ಅದರಲ್ಲಿ ನೀರು ನನಗೆ ಸಿಗುತ್ತೆ. ನಿಮ್ಮ ಕೃಷಿಯ ಬಗ್ಗೆ ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಯೋಗೇಶ್? ಕೃಷಿಯ ಬಗ್ಗೆ ಸರ್, ಚಿಕ್ಕದಾಗಿ ಚೊಕ್ಕವಾಗಿ ಎಲ್ಲರೂ ಮಿಶ್ರ ಬೆಳೆ ಬೆಳೀರಿ, ಆಗಲೇ ಹೇಳ್ದಂಗೆ ಎಲ್ಲ 20-20 ಕುಂಟೆ ಹಂಗೆ ಎಲ್ಲ ಥರದಲ್ಲೂ ಬೆಳೆ ಬೆಳೀರಿ, ಎಷ್ಟಾಗುತ್ತೋ ಅಷ್ಟು ಕ್ರಮವಾಗಿ ಅದ್ರ ಮೇಲೊಂದು ಪ್ರೀತಿಪಟ್ಟು ಬೆಳೆ ಬೆಳೆದ್ರೆ ಯಾವತ್ತಿದ್ರೂ ಅದು ಭೂಮಿ ತಾಯಿ ಮೋಸ ಮಾಡಲ್ಲ, ಭೂಮಿ ತಾಯಿ ಏನು ಬಂಜೆ ಅಲ್ಲ. ಇವತ್ತಲ್ಲ ಇವತ್ತು ನಾವು ಕಳ್ಕೊಂಡಿದ್ದು ನಾಳೆ ಆಕೆ ಕೊಟ್ಟೆ ಕೊಡ್ತಾಳೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೃಷಿಯ ಬಗೆಗಿನ ಅನುಭವಗಳು ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿದರೆ, ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದರೆ, ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ಸರ್, ನಂದು ಲಿಂಗಪ್ಪನ ಕೊಪ್ಪಳು ಹಳೇಬೀಡು ಒಬ್ಳಿ. ನನ್ನ ಫೋನ್ ನಂಬರು 9901230025 ಸರ್. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 9901230025. ಒಳ್ಳೆದು ಯೋಗೇಶ್ ಅವರೇ, ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ನಿಮ್ಮ ಅನುಭವಗಳು, ಅದರ ಜೊತೆಗೆ ಇತರ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಲಿಂಗಪ್ಪನಕೊಪ್ಪಲಿನ ಕೃಷಿಕ ಎಲ್ಪಿ ಯೋಗೇಶ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕೃಷಿರಂಗದಲ್ಲಿ ಕೋಕೋ ಬೆಳೆಯಲ್ಲಿನ ಅನುಭವಗಳ ಕುರಿತು ಚಿಕ್ಕಮಗಳೂರು ಮೂಗುತಿಹಳ್ಳಿಯ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಬಿತ್ತರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಕೇಳಿರಿ ಕೇಳಿರಿ ಕೃಷಿಕರೆ ನೀವು, ಗೀತಗಾನ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಗೀತೆಗಳು ರಚನೆ ಡಾಕ್ಟರ್ ವಿಜಯ್ ಅಂಗಡಿಯವರದು. ಮೊದಲಿಗೆ ಕೇಳಿ ಸಿರಿಧಾನ್ಯದ ಕುರಿತು ಒಂದು ಗೀತೆ ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕಮ್ಮಿ ಶ್ರಮದಲ್ಲಿ ಬೆಳೆಯುತ್ತವೆ ಒಂಬತ್ತು ಸಿರಿಧಾನ್ಯಗಳಿವೆ. ದಿನಾಂಕ 16/12/24 ಸೋಮವಾರ ಬೆಳಗ್ಗೆ 10-4 ಗಂಟೆಯವರೆಗೆ ಬೆಳಗೋಡು ಹೋಬಳಿ ವ್ಯಾಪ್ತಿಯ ಉದಯವಾರ ಗ್ರಾಮ ಪಂಚಾಯಿತಿಯಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಸುತ್ತಮುತ್ತಲಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಉಪಯೋಗ ಪಡೆದುಕೊಳ್ಳಬೇಕೆಂದು ಕೋರುವವರು ಎಗ್ಗೋವೆ ಪುಟ್ಟರಾಜು, ಗೌರವ ಕಾರ್ಯದರ್ಶಿಗಳು, ಬೆಳಗೋಡು ಹೋಬಳಿ ಕಾಫಿ ಬೆಳೆಗಾರರ ಸಂಘ. ಮ್ಯಾಚ್ ಹೋಯ್ತು, ಬೇಗ ರೀಚಾರ್ಜ್ ಮಾಡಿ. ಅರೆ ಕಾರ್ಡ್ ಡೀಟೇಲ್ ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ ಆರ್ಬಿಐ ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ ಓಟಿಪಿ ಸಿಬಿವಿ ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮುಂದಿನ ಕೃಷಿ ಗೀತೆಯನ್ನು ಹಾಡಿದ್ದಾರೆ ಬಿಎ ಗಣೇಶ್ ಹಾಗೂ ಸಂಗಡಿಗರು. ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು, ಕರಗಸದಂತಹ ಕಾಲುಗಳು ಬಲಿಯಾಗುತ್ತವೆ ಹುಳುಗಳು, ಬೇಡವಾಗುತ್ತವೆ ವಿಷಗಳು, ಬೇಡವಾಗುತ್ತವೆ ವಿಷಗಳು, ತಗ್ಗುತ್ತವೆ ಖರ್ಚುಗಳು, ತಗ್ಗುತ್ತವೆ ಬೇಕು ಉಪಕಾರಿ ಕೀಟಗಳು, ಇರಬೇಕು ಉಪಕಾರಿ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ತಗ್ಗಬೇಕು ಹಾನಿಕಾರಕ ಕೀಟಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ದೂರವಿರಲಿ ವಿಷ ರಾಸಾಯನಿಕಗಳು, ಕೃಷಿಯಲ್ಲಿರಲಿ ಜೈವಿಕ ಕ್ರಮಗಳು, ಪ್ರಾರ್ಥನಾ ಕೀಟ ಸ್ವಗಸ್ತಾದ ನೋಟ, ಪ್ರಾರ್ಥನಾ